ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ ಶಮಣ, ಓ ಈಗ ಒಂದು ವಿಷಯ ಆಗಿದೆ. ನಾನು ಈ ಶಿವಣ್ಣ ಇದಲ್ಲ, ಯಾವಾಗ ಬರ್ತಿರ್ತಾನಲ್ಲ, ಅವನು ಹುಡ್ಕೊಂಡು ಅವನನ್ನು ಹೋಗಿದ್ದು ಊರಿಗೆ. ಅಲ್ಲಿ ನೋಡ್ರಿ ಶಿವಣ್ಣ ಇಲ್ಲ. ಮತ್ತೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದೆ. ಎಲ್ಲೋದಪ್ಪ ಶಿವಣ್ಣ ಅಂತ ಮತ್ತೆ ನೋಡಿದ್ರೆ ಅವನು ಕಾರವಾರಕ್ಕೆ ಹೋಗಿದ್ದಾನಂತೆ. ನಾನು ಶ್ಯಾಮಣ್ಣನ ಹುಡ್ಕೊಳ್ತಾ ಕಾರವಾರಕ್ಕೆ ಬಂದೇನೆ, ಶ್ಯಾಮಣ್ಣನನ್ನು ಹುಡ್ಕೊಳ್ತಾ ನಮ್ಮೂರಿಗೆ ಹೋಗಿದ್ದಾರೆ. ಹಿಂಗಾಗಿದೆ ಕತೆ. ಯಾಕೆ ಅಂದ್ರೆ ಅಲ್ಲಿ ಫೋನ್ ಮಾಡಿದ್ರೆ ಫೋನ್ ತಾಗೋದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ ಅಲ್ಲ. ಈ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ರೆ ನಾವೇನ್ ಮಾಡೋದು, ಅದೇ ಫೋನ್ ತಾಗೋದಿಲ್ಲ. ಮತ್ತೊಂದಂದ್ರೆ ಆ ಕಡೆ ಈಗ ಮಳೆ ಶುರುವಾಗಿದೆ. ಹಾಗೆ ಮಳೆಗೆ ಹೊತ್ತು ಗೊತ್ತೇ ಇರೋದಿಲ್ಲ, ಏನಿಲ್ಲ ಸೈಕ್ಲೋನ್ ಇಡೀ ವರ್ಷನೂ ಚಂಡಮಾರುತ. ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು, ಈಗಲೇ ಆಯ್ತು 6-7 ತಿಂಗಳು ಮಳೆಗಾಲ ಮಳೆ ಆಗಿ ಅಂತ, ಇನ್ನು ಮುಗುದಿಲ್ಲ ಅಂತ. ಇನ್ನೊಂದು 2-3 ತಿಂಗಳ ಮಳೆ ಆಗ್ಬಿಟ್ರೆ ವರ್ಷ ಇಡೀ ಮಳೆ. ಇದು ತಮಾಷೆ ಅಲ್ಲ ವಿಷಯ. ಯಾಕಂದ್ರೆ ಅಲ್ಲಿ ಈಗ ನಾನೆಲ್ಲ ಹೋಗಿದ್ದೆ ಅಲ್ಲ ರೂಪಕ, ಸಿದ್ದಾಪುರದ ಸುತ್ತಮುತ್ತದೆಲ್ಲ ಭತ್ತ ಎಲ್ಲ ಇನ್ನೇನು ಕಟಾವು ಆಗ್ಬೇಕು. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಇನ್ನು ಬಾಕಿ ಇದೆ. ತುಂಬಿ ನಿಂತಹ ಈ ಭತ್ತದ ಕೊಯ್ಲು ಆಗಿಲ್ಲ ಅಂದ್ರೆ ಅದು ಬಿದ್ದು ಹಾಳಾಗ್ತದೆ. ಅದರಲ್ಲಿ ಅಕಾಲಿಕ ಈ ಮಳೆ ಬಂತು ಅಂದ್ರೆ ಒಣಗಿಸುವ ಹಾಗೂ ಇಲ್ಲ, ಅಲ್ಲೇ ಮೊಳಕೆ ಒಡಿತದೆ. ಇಡೀ ಏನು ಬೆಳೆ ಬೆಳೆಯುವಾಗ ತುಂಬಾ ಕಷ್ಟಪಟ್ಟು ಬೆಳೆದಿರ್ತಾರಲ್ಲ ರೈತರು, ಅವರಿಗೆಲ್ಲ ಎಷ್ಟು ತೊಂದರೆ. ಮತ್ತೆ ಅವರು ಇಷ್ಟು ದಿನ ಕಷ್ಟಪಟ್ಟು ಶ್ರಮ ವಹಿಸಿ ಈಗೇನು ಕೈಗೆ ಬರ್ತದೆ ಅನ್ಬೇಕಿದ್ರೆ ಕೈಗೆ ಬಂದ ಬಾಯಿಗಿಲ್ಲ ಅಂದ್ರೆ. ಈಗ ಗದ್ದೆ ಎಲ್ಲ ಮಾಡ್ಬೇಕಾದ್ರೆ ನಾಟಿ ಮಾಡ್ಬೇಕಾದ್ರೆ ಹಿತಮಿತವಾಗಿ ಮಳೆ ಬರಲ್ಲ, ಜೋರಾಗಿ ಬಂದು ಒಂದ್ಸಲ ತೊಳ್ಕೊಂಡು ಹೋಗ್ತದೆ, ಅವಾಗ ಆ ರೀತಿ ಲಾಸ್. ಇವಾಗ ಬೆಳೆ ಬರೋ ಟೈಮ್ಗೆ ಈ ರೀತಿ ಲಾಸ್. ಹಿಂಗಾಗಿ ರೈತರೇ ಒಂಟು ಸಂಕಷ್ಟದಲ್ಲೇ ಅವ್ರದ್ದು ಸುಖ ಅನ್ನೋದು ಇಲ್ಲ. ಹೌದು ಶಿವಣ್ಣ, ಅವತ್ತು ಕೂಡ ನಾನು ನಿನ್ನ ಹೇಳ್ತಾ ಇದ್ದೆ ನೋಡು, ಒಂದೇ ಬೆಳೆನ ನಂಬ್ಕೊಂಡು ಇರಬೇಡಿ ಅಂತ. ಇರಬಾರ್ದು. ಈಗ ಭತ್ತ ಬೆಳೆಯುವುದಾಯ್ತು, ನಮ್ಮ ಪ್ರಮುಖವಾದ ಆಹಾರ ಬೆಳೆ ಹೌದು, ಆದ್ರೆ ಅದರ ಜೊತೆ ಜೊತೆಗೆ ಒಟ್ಟು ಒಂದು 5 ಎಕರೆನೋ 3 ಎಕರೆನೋ 2 ಎಕರೆನೋ ಸ್ವಲ್ಪ ಜಾಗ ಇದೆ ಅಂತ ಇಟ್ಕೋ. ಎಲ್ಲವನ್ನು ಭತ್ತ ಬೆಳಿಲಿಕ್ಕೆ ಹೋಗ್ಬೇಡ, ಒಂದು ಅರ್ಧ ಭಾಗವನ್ನ ಭತ್ತ ಬೆಳಿ, ಇನ್ನೊಂದು ಅರ್ಧ ಭಾಗದಲ್ಲಿ ಅಡಿಕೆಯನ್ನ ಮಾಡು, ಅಥವಾ ತೆಂಗು ಮಾಡು, ಅಥವಾ ಕಾಫಿಯನ್ನ ಮಾಡುವರಿದ್ರೆ ಕಾಫಿಯನ್ನ ಮಾಡು, ಜೊತೆಗೆ ಒಂದಷ್ಟು ತರಕಾರಿ ಮನೆ ಖರ್ಚಿಗಾದ್ರೂ ಇರ್ಲಿ ಇರ್ಲಿ ತರಕಾರಿ ಬೆಳೆ. ಕೈಚೀಲ ಹಿಡ್ಕೊಂಡು ಪೇಟೆ ಹೋಗುದು ಬೇಡ ಅಂತ. ನಮಗೆ ದಿನನಿತ್ಯದಲ್ಲಿ ಏನ್ ಬೇಕಲ್ಲ ಅದನ್ನ ಸ್ವಲ್ಪ ಬೆಳೆಸ್ಕೊಂಡ್ರೆ. ಶ್ಯಾಮಣ್ಣ ಹೇಳಿದ್ ಸರಿ ಇದೆ, ಯಾಕಂದ್ರೆ ನಾವೇನಾದ್ರೂ ವಾಣಿಜ್ಯ ರೀತಿಯಲ್ಲಿ ಬರುವಂತ ಏನಾದ್ರೂ ಬೆಳೆಗಳನ್ನ ಹಾಕೊಂಡ್ರೆ ಮನೆ ಖರ್ಚಿಗೂ ಆಗ್ತದೆ, ಮನೆಗೂ ಉಪಯೋಗ ಆಗ್ತದೆ. ತುಂಬಾ ಒಳ್ಳೆ ವಿಚಾರ ಇದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ. ನಾವು ಬೆಳೆದ ತರಕಾರಿ ಅಂದ್ರೆ ನಮ್ಗೆ ಏನ್ ಅದಕ್ಕೆ ಗೊಬ್ಬರ ಹಾಕಿರ್ತೀವಿ, ಏನ್ ಸಿಂಪರಣೆ ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಅದೇ ಅಂಗಡಿಯಿಂದ ತರುವ ಅಥವಾ ಸಂತೆಯಿಂದ ತಗೊಂಡು ಬರುವ ತರಕಾರಿ ನೋಡು, ಅದಕ್ಕೆ ಏನ್ ಹಾಕಿದ್ದಾರೆ, ಯಾವ ನೀರಿನಲ್ಲಿ ಬೆಳೆದಿದ್ದಾರೆ, ಯಾವ ಮಣ್ಣಿನಲ್ಲಿ ಬೆಳೆದಿದ್ದಾರೆ, ಏನು ಗೊತ್ತಿರೋದಿಲ್ಲ. ಮತ್ತೆ ಶಿವಣ್ಣ, ನೀವ್ ಬಂದಿದ್ ಒಳ್ಳೇದೇ ಆಯ್ತು, ನಾನೊಂದು ಕೇಳ್ಬೇಕಂತ ಇದ್ದೆ. ಏನಂದ್ರೆ ಈ ಚಳಿಗಾಲದಲ್ಲಿ ನಮ್ಗೆ ದೇಹದಲ್ಲಿ ಮೈ ಒಡೆಯುತ್ತೆ, ಏನೋ ಆರೋಗ್ಯ ಸಮಸ್ಯೆ ಆಗ್ತದಲ್ಲ ಚಳಿಗಾಲದಲ್ಲಿ, ಹಾಗೆ ಈಗ ಸಸ್ಯಗಳಿಗೆ ತರಕಾರಿಗಳಿಗೆ ನಾವು ಬೆಳೆದಂತ ಬೆಳೆಗಳಿಗೆ ಈ ಟೈಮಲ್ಲಿ ಕೀಟಗಳು ರೋಗಗಳು ಜಾಸ್ತಿ ಅಲ್ಲ ಶಿವಣ್ಣ? ಅಲ್ಲ, ಅವಾಗ ಗುಣಕ್ಕೆ ಸರಿಯಾಗಿ ಸಂದರ್ಭದಲ್ಲಿ ಕೆಲವು ಕೀಟಗಳು ಬರ್ತವೆ, ಆದ್ರೂ ಚಳಿಗಾಲದಲ್ಲಿ ಸ್ವಲ್ಪ ಕೀಟಗಳ ಬಾಧೆ ಕಡಿಮೆ ಅಂತ ಕಾಣುತ್ತೆ. ಚಳಿ ಇರ್ತವೆ ಈ ಮಳೆಗಾಲದ ಹಂತದಲ್ಲಿ, ಅವಾಗ ಕೀಟಗಳು ಸ್ವಲ್ಪ ಕೀಟ ಬಾಧೆ ಭತ್ತಕ್ಕೆ ಅಡಿಕೆಗೆಲ್ಲ ಅನ್ಸುತ್ತೆ ನನ್ಗೆ ಅನ್ಸಿದ ಮಟ್ಟಿಗೆ. ನಾನ್ ಶಿವಣ್ಣ ಮನೆಯಲ್ಲಿ ಟೆರೆಸ್ ಮೇಲೆ ಒಂದೆರಡು ಬೆಂಡೆ ಗಿಡ ಒಂದೆರಡು ಹಾಕಿದ್ದೆ, ಅದಕ್ಕೆ ಒಂಥರ ಬಿಳಿ ಜಿಗಣೆ ತರ ಬರ್ತದಲ್ಲ, ಬೂದು ಬೂದು ತರ, ಆ ತರ ಬಂದಿದೆ. ಪ್ರತಿ ಸಲ ಈ ಚಳಿಗಾಲದಲ್ಲಿ ಬರ್ತದದು, ಹಂಗಾಗಿ ಈ ಟೈಮಲ್ಲಿ ಬರ್ತದೇನೋ ಅದು ಚಳಿಗಾಲದಲ್ಲಿ ಅಂತ ಅನ್ಕೊಂಡೆ. ಅಲ್ಲ ಅದೇನು ಶಾಮಣ್ಣನೇ ಕೇಳ್ಬೇಕು. ಅಲ್ಲ ಅದು ಕೂಡ ಚಳಿಗಾಲದಲ್ಲಿ ಒಂದು ಚಟುವಟಿಕೆ ಕಡಿಮೆ ಅಂತ, ಸ್ವಲ್ಪ ನಿದ್ದೆ ಮಂಪರ ಇರ್ತದೆ ಅಂತ. ಮನುಷ್ಯರಿಗೂ ಹಾಗೆ, ಪ್ರಾಣಿಗಳಿಗೂ ಹಾಗೆ, ಗಿಡಗಳು ಹಾಗೆ. ಹಾಗಾಗಿ ಚಳಿಗಾಲದಲ್ಲಿ ಈ ಮೈ ಸುಕ್ಕು ಕಟ್ಟುವುದಾಗ್ಬೋದು ಅಥವಾ ಗಿಡಗಳು ಕೂಡ ಎಲೆ ಮುರುಟುವಂತದ್ದಾಗ್ಬೋದು, ಇಂಥದ್ದೆಲ್ಲ ಸಾಮಾನ್ಯ. ಪ್ರತಿಯೊಂದು ಬೆಳೆಗೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಒಂದು ತಾಪಮಾನ ಇಷ್ಟು ಬೇಕು, ಇಷ್ಟು ತೇವಾಂಶ ಇರಬೇಕು, ಎಲ್ಲವೂ ಕೂಡ ಒಂದು ಲೆಕ್ಕಾಚಾರ ಇರ್ತದೆ. ಅದಕ್ಕೆ ಏನಾದ್ರೂ ಏರುಪೇರು ಆದ್ರೆ ಅಲ್ಲಿ ಅದು ಆಗುದಿಲ್ಲ. ಈಗ ನೋಡು, ಆಪಲ್ ಅಂತ ಹೇಳ್ತೀವಲ್ಲ ನಾವು, ಆಪಲ್ ಬೆಳೆಯುವುದಲ್ಲಿ ಹೆಚ್ಚು ಚಳಿ ಬೀಳು, ಹಿಮ ಬೀಳುವಂತಹ ಪ್ರದೇಶಗಳಲ್ಲಿ, ಕಾಶ್ಮೀರ, ಡಾರ್ಜಿಲಿಂಗ್, ಅಲ್ಲಿ ಹಿಮಾಚಲ ಪ್ರದೇಶ ಆಗ್ಬಹುದು, ಕಾಶ್ಮೀರ ಆಗ್ಬಹುದು, ಇಂಥ ಪ್ರದೇಶದಲ್ಲಿ ಅದಕ್ಕೆ ಚಳಿ ಬೇಕು, ಹಿಮ ಬೀಳಬೇಕು, ಹಾಗಿದ್ರೆ ಮಾತ್ರ ಆಪಲ್ ಆಗ್ತದೆ. ಆದ್ರೆ ನಮ್ಮೂರಿನಲ್ಲಿಯೂ ಕೂಡ ಬೆಳೆಯುವಂತಹ ಪ್ರಯತ್ನ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದ್ರೂ ಕೂಡ ಆ ಗುಣಮಟ್ಟ ಬರುವುದಿಲ್ಲ ಅಂತ ಹೇಳಿ. ಹಾಗೆ ಚಳಿಗಾಲದಲ್ಲಿಯೇ ಬೆಳೆಯುವಂತಹ ತರಕಾರಿಗಳಂತಿವೆ ರೂಪಕ. ಈಗ ನಾವು ಎಲೆ ಕೋಸು, ನವಿಲು ಕೋಸು, ಮತ್ತೆ ಈ ಕೋಸು ಅಂತ ಹೇಳ್ತೀವಲ್ಲ, ಮೂಲಂಗಿ, ಇಂಥದ್ದೆಲ್ಲ ಹೆಚ್ಚು ಚಳಿಗಾಲದಲ್ಲಿ ಬೆಳೆಯುವಂತಹದ್ದು. ಈ ತರಕಾರಿ ಬಗ್ಗೆ ಮಾತಾಡ್ತಿದ್ವಲ್ಲ, ಖರ್ಚು ಉಳಿತಾಯ ಆಗ್ತದೆ ಅಂತ ಹೇಳಿದಿ. ಒಂದು ಮಾತುಂಟು, ದುಡ್ಡು ಸಂಪಾದನೆ ಮಾಡುವುದು ಎಷ್ಟು ಮುಖ್ಯವೋ, ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ಒಂದಷ್ಟನ್ನು ಉಳಿಸಬೇಕು ಕೂಡ. ಉಳಿಸಿದ ಹಣ ಗಳಿಸಿದ ಹಣಕ್ಕೆ ಸಮ ಅಂತ, ಅರ್ಥ ಆಯ್ತಾ? ಏನು ರೂಪಕ ಅಂದ್ರೆ ಶಾಮಣ್ಣ ಹೇಳ್ತಿರೋದು ಬರೀ ದುಡ್ಡಷ್ಟೇ ಉಳಿತಾಯ ಮಾಡುದಲ್ಲ, ಎಲ್ಲಾ ರೀತಿಯಿಂದಲೂ ಉಳಿತಾಯ ಮಾಡಬೇಕು ನಾವು. ಶಕ್ತಿಯನ್ನು ಕೂಡ ಉಳಿತಾಯ ಮಾಡಬೇಕು, ಬೇರೆ ಸಂಪನ್ಮೂಲ ಶಕ್ತಿಗಳು ಅಂತ ಹೇಳ್ತೀವಲ್ಲ, ಶಕ್ತಿಯ ಮೂಲಗಳು ಅಂತ ಸೂರ್ಯ ಅಂತ ಹೇಳ್ತೀವಿ, ಗಾಳಿ ಅಂತ ಹೇಳ್ತೀವಿ, ಮಳೆ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಶಕ್ತಿಯ ಬೇರೆ ಬೇರೆ ಮೂಲಗಳು, ಅದನ್ನು ಉಳಿತಾಯ ಮಾಡಬೇಕು ಅಂತ. ನಾವು ಈಗೇನು ಪೆಟ್ರೋಲ್, ಡೀಸೆಲ್ ಅಂತ ಹೇಳಿ ಇಂಧನವನ್ನ ಬಳಕೆ ಮಾಡ್ತೀವಲ್ಲ, ಇದೇನು ಶಾಶ್ವತವಾಗಿರುವಂತಹ ಇಂಧನ ಮೂಲಗಳಲ್ಲ, ಒಂದಲ್ಲ ಒಂದು ದಿವಸ ಬರಿದಾಗುವಂತಹ ಇಂಧನ ಮೂಲಗಳೇ. ಹೌದು, ಅಂದ್ರೆ ಅದನ್ನ ನಾವು ಸಮರ್ಥವಾಗಿ ಬಳಸ್ಕೊಳ್ಬೇಕು, ಜೊತೆಗೆ ಉಳಿಸುವಂತ ಕೆಲಸವನ್ನು ಮಾಡಬೇಕು. ಈಗ ಸೌರಶಕ್ತಿಯನ್ನ ಎಲ್ಲರೂ ಅವ್ರ ಮನೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೊಂಡ್ರೆ ವಿದ್ಯುತ್ ಉಳಿತಾಯನೂ ಆಗ್ತದೆ ಅಲ್ವಾ? ಅಂದ್ರೆ ಈಗ ನಾಡಿದ್ದು 14ನೇ ತಾರೀಕು ರಾಷ್ಟ್ರೀಯ ಶಕ್ತಿ ಅಂದ್ರೆ ಉಳಿತಾಯ ಯೋಜನೆ ಅಂದ್ರೆ ಉಳಿತಾಯ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರಂತ ಹೇಳಿ. ಸಾಮಾನ್ಯವಾಗಿ ಉಳಿತಾಯ ಅಂದ ತಕ್ಷಣ ನಾವು ಯೋಚನೆ ಮಾಡುವಂತದ್ದು ಹಣದ ಬಗ್ಗೆ ಮಾತ್ರ. ಆದ್ರೆ ಬರೀ ಹಣದ ಉಳಿತಾಯ ಮಾತ್ರ ಮಾಡುವುದಲ್ಲ, ಈ ಶಕ್ತಿಯ ಉಳಿತಾಯವನ್ನು ಕೂಡ ಮಾಡಬೇಕು ಅಂತ. ಯಾಕಂದ್ರೆ ಈಗ ಪೆಟ್ರೋಲ್, ಡೀಸೆಲ್ಗಳು ಈಗ ಬರಿದಾಗ್ತಾ ಇದಾವೆ ಅಂದ್ರೆ, ಹೌದು, ಹಾಗೆ ಅದ್ರ ಬಗ್ಗೆ ಪರ್ಯಾಯವಾಗಿ ಈಗ ಎಲೆಕ್ಟ್ರಿಕಲ್ ಗಾಡಿ ಬಂದಿವೆ, ಎಲೆಕ್ಟ್ರಿಕಲ್ ಎನರ್ಜಿ ಕೂಡ ಇದಾಗ್ತದೆ, ಬಳಕೆ ಆಗ್ತದೆ. ಇವೆಲ್ಲವೂ ಬರಿದಾಗ್ಬಿಟ್ರೆ ಮುಂದೆ ಗತಿ ಏನಂತ ಹೇಳಿ ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಚಂದ್ರ ಸೂರ್ಯ ಇರುವ ತನಕ ಭೂಮಿಗೆ ಶಕ್ತಿಯ ಕೊರತೆ ಆಗುದಿಲ್ಲ ಅಂತ ಅಲ್ವಾ? ನಾವು ಸೂರ್ಯಶಕ್ತಿ, ಸೌರಶಕ್ತಿ ಅಂತೆಲ್ಲ ಯಾವಾಗ್ಲೂ ಮಾತಾಡ್ಕೊಳ್ತಾ ಇರ್ತೀವಲ್ಲ, ಈ ಸೌರಶಕ್ತಿ ಎನ್ನುವಂತಹದ್ದು ನಮ್ಮ ನಿಮ್ಮ ಕಾಲಕ್ಕಂತೂ ಶಾಶ್ವತ, ಮುಂದಿನ ಕಾಲಕ್ಕೆ ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ಈ ಸೌರಶಕ್ತಿಯನ್ನ ಬಳಕೆ ಮಾಡಿಕೊಂಡು ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡುದ್ರ ಜೊತೆಗೆ ಎಷ್ಟು ಯಂತ್ರಗಳನ್ನ ಚಾಲು ಮಾಡಬಹುದು ಎಂತ ಕತೆ ಅಂದ್ರೆ, ಈಗ ಚಿಕ್ಕ ಚಿಕ್ಕ ಘಟಕಗಳು ಇರ್ತಾವಲ್ಲ, ರಸ್ತೆ ಬದಿಯ ಬೀದಿ ದೀಪ ಆಯ್ತು, ಅದಕ್ಕೂ ಕೂಡ ಸೌರಶಕ್ತಿಯನ್ನು ಬಳಕೆ ಮಾಡ್ತಾರೆ, ಸೌರ ಒಲೆ ಅಂತ ಮಾಡ್ತಾರೆ. ಆಮೇಲೆ ಚಿಕ್ಕ ಚಿಕ್ಕ ಯಂತ್ರಗಳು ಇರ್ತಾವಲ್ಲ, ಈಗ ಕುಲುಮೆ ಮಾಡುವಂತವರು ಅಥವಾ ಟೈಲರಿಂಗ್ ಮಾಡುವಂತವರು, ಇಂಥವರು ಕೂಡ ಈ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಯಂತ್ರಗಳನ್ನ ಚಾಲು ಮಾಡಬಹುದು ಅಂತ. ಎಲ್ಲೋ ಕೇಳ್ದಂಗಿತ್ತು, ಸೌರಶಕ್ತಿಯಿಂದ ಮೋಟರ್ ವೆಹಿಕಲ್ ಓಡ್ತದೆ ಸಣ್ಣ ವೆಹಿಕಲ್ ಅಂತ. ಟೋಪಿ ಹಾಕೊಂಡ್ಬಿಟ್ರೆ ಆಯ್ತಪ್ಪ. ಮತ್ತೆ ಈ ಕೈಗಾರಿಕೆಗಳಲ್ಲೆಲ್ಲ ಶಾಮಣ್ಣ ಅಲ್ಲಿನೂ ಉಪಯೋಗ. ಹೌದು ಹೌದು ಹೌದು. ಮತ್ತೆ ಹೇಗೆ ಇತ್ತೀಚೆಗೆ ಏನು ಅಂದ್ರೆ, ರಾಜ್ಯ ಸರ್ಕಾರ ಅಂತ ಕಾಣ್ತದೆ, ಎಲ್ಲ ಸರ್ಕಾರಿ ಕಚೇರಿಗಳ ಮೇಲ್ಛಾವಣಿಯಲ್ಲಿಯೂ ಕೂಡ ಈ ಸೌರಶಕ್ತಿಯ ಫಲಕಗಳನ್ನ ಹಾಕಬೇಕು, ಆ ಮೂಲಕ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಿ ಅದರ ಮೇಲೆ ಖರ್ಚು ಮಾಡುವುದನ್ನ ಕಡಿಮೆ ಮಾಡಬೇಕು ಅಂತ. ಓ, ಹೀಗೆ ಅಂದ್ರೆ ಈಗ ಸೌರಶಕ್ತಿ ವಿದ್ಯುತ್ ಅನ್ನ ನಾವು ಬಳಸಿದ್ರೆ ಈಗೇನು ಈ ಕರೆಂಟ್ ಇದೆ ಎಲೆಕ್ಟ್ರಿಸಿಟಿ, ವಿದ್ಯುತ್ ಬಳಕೆ ಕಡಿಮೆ ಆಗ್ತದೆ, ಆದಷ್ಟು ಉಳಿತಾಯ ಆಗ್ತದೆ. ಇಲ್ಲಾಂದ್ರೆ ಪ್ರತಿ ತಿಂಗಳು ಕೂಡ ಲಕ್ಷ ಲಕ್ಷದಲ್ಲಿ ಕೊಡಬೇಕಾಗ್ತದೆ, ಬಿಲ್ ಬರ್ತದೆ. ಯಾಕಂದ್ರೆ ನಮ್ಮ ಈ ವರ್ಷ ಏನೋ ಮಳೆ ಆಯ್ತು, ಒಮ್ಮೊಮ್ಮೆ ಮಳೆ ಇರಲ್ಲ, ನಮ್ಮ ಡ್ಯಾಮ್ಗಳು ತುಂಬಿರಲ್ಲ, ಅಣೆಕಟ್ಟುಗಳು ತುಂಬಿರಲ್ಲ, ಜಲವಿದ್ಯುತ್ ಶಕ್ತಿ ಕಡಿಮೆ ಆಗಿರ್ತದೆ. ಆ ಸಂದರ್ಭದಲ್ಲಿ ಪರ್ಯಾಯವಾಗಿ ಸೌರಶಕ್ತಿಯನ್ನು ಉಪಯೋಗಿಸಿದ್ರೆ ಆದಷ್ಟು ನಾವು ಖರ್ಚನ್ನು ಕಡಿಮೆ ಮಾಡಬಹುದು ಅಲ್ವಾ? ಶಕ್ತಿಯ ಉಳಿತಾಯ ಅಂದ ತಕ್ಷಣ ನಾವು ಯೋಚನೆ ಮಾಡಬೇಕು, ಈಗ ವಾಹನಗಳು ಚಲಿಸ್ತಾ ಇರ್ತವೆ, ಈಗ ಇತ್ತೀಚಿನ ವಾಹನಗಳಲ್ಲಿ ಹೇಗೆ ಬರ್ತಾ ಇವೆ ಗೊತ್ತಾ, ಚಕ್ರಗಳು ತಿರುಗ್ತಾ ಇರ್ತವಲ್ಲ, ಅದರಿಂದ ಒಂದ್ ರೀತಿಯ ಶಕ್ತಿ ಉತ್ಪಾದನೆ ಆಗ್ತದೆ. ಅದನ್ನೇ ಉಪಯೋಗಿಸಿಕೊಂಡು, ಆ ಶಕ್ತಿಯನ್ನ ಉಪಯೋಗಿಸಿಕೊಂಡು ಕಾರ್ ನಲ್ಲಿರುವಂತಹ ಬ್ಯಾಟರಿ ಚಾರ್ಜ್ ಆಗುವ ಹಾಗೆ ಮಾಡ್ತಾರೆ. ಹೌದು, ಮುಂದೆ 10 ಕಿಲೋಮೀಟರ್ ಮುಂದೆ ಹೋಯ್ತು ಅಂದ್ರೆ ಆ ಚಾರ್ಜ್ ಆಗಿರುವಂತಹ ಬ್ಯಾಟರಿಯಲ್ಲೇ ಕಾರ್ ಓಡುವ ಹಾಗೆ ಮಾಡ್ತಾರೆ. ಅವಾಗ ಏನಾಯ್ತು, ಪೆಟ್ರೋಲ್ ಡೀಸೆಲ್ಗೆ ಮಾಡುವಂತಹ ಖರ್ಚು ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ ಅಂತ. ಡ್ಯುಯಲ್ ಪರ್ಪಸ್, ಎರಡೂ ಪರ್ಪಸ್ ಎರಡೂ ಕೂಡ ಕೆಲಸ ಮಾಡುವ ಕೆಲಸ ಮಾಡುವ ಹಾಗೆ. ಅಂದ್ರೆ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ ಈಗ ನೋಡಿ ಅಲ್ವಾ, ಬಹಳ ಮುಂದುವರೆದಿದೆ ಅಂತ ಆಯ್ತು. ಅಂದ್ರೆ ನಮ್ಗೆಲ್ಲಿರೋ ಶಕ್ತಿಯನ್ನ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತೇಳಿ ವಿಜ್ಞಾನ ಬಹಳಷ್ಟು ಆವಿಷ್ಕಾರ ಮಾಡಿ ಕಂಡು ಹಿಡಿದಿದೆ ಅಂತ ಕಾಣಿಸುತ್ತೆ. ಈ ರೂಪಕ ಈಗ ಚಿಕ್ಕ ಮಕ್ಕಳು ಈ ಉದ್ಯಾನವನ ಅಥವಾ ಇನ್ನು ಪಾರ್ಕ್ಗಳಿರ್ತಾವಲ್ಲ ಅಲ್ಲಿ ಹೋಗಿ ಆಟ ಆಡ್ತಾ ಇರ್ತಾರೆ. ಈ ಜೋಕಾಲಿ ಅಂತ ಇದೆಯಲ್ಲ, ಜೋಕಾಲಿ ಇದೆ, ಮತ್ತೊಂದು ಏನೋ ಸೀಸಾ ಅಂತ ಇದೆಯಾ ನೋಡಿ, ಒಂದು ಕಡೆ ತಗ್ಗು ಕೆಳಗಡೆ ಹೋಗುವಂತದ್ದು, ಇನ್ನೊಂದು ಕಡೆ ಮೇಲೆ ತಡಂಬಡಿಕೆ ನಮ್ಗೆ ಅದು ಗೊತ್ತಿಲ್ಲ. ಸರಿ, ಹಾಗೆ ಮಾಡುವಾಗ ಪಕ್ಕದಲ್ಲಿ ಇರುವಂತಹ ಒಂದು ಕೊಳವೆ ಬಾವಿ ಬೋರ್ವೆಲ್ ಇದೆಯಲ್ಲ ಅದರ ಮೋಟರ್ಗೆ ಚಾಲನೆ ಮಾಡ್ತಾರೆ, ಅಥವಾ ಸೈಕಲ್ ನಲ್ಲಿ ತುಳಿಯುವಂತದ್ದು, ಸೈಕಲ್ ಮುಂದೆ ಹೋಗ್ಲಿಕ್ಕಿಲ್ಲ ಇದ್ದಲ್ಲೇ ತುಳಿತಾ ಇರುವಂತದ್ದು, ಸೈಕಲ್ ಪೆಡ್ಲಿಂಗ್ ಮಾಡುವಂತ ಹೇಳ್ತೀವಲ್ಲ ಹಾಗೆ ತುಳಿತಾ ಇದ್ದ ಹಾಗೆ ಮೋಟರ್ ಚಾಲನೆ ಮಾಡುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ಮಾಡುವುದ್ರಿಂದ ಒಂದು ಕಡೆಯಿಂದ ಮಕ್ಕಳಿಗೆ ವ್ಯಾಯಾಮ ಒಂದು ಖುಷಿಯೂ ಆಗ್ತದೆ, ಆಟ ಆಡಿದ ಖುಷಿ, ಜೊತೆಗೆ ಬಾವಿಯಲ್ಲಿ ಕೊಳವೆ ಬಾವಿಯಲ್ಲಿ ಇರುವ ನೀರು ಕೂಡ ಮೇಲೆ ಬರ್ತದೆ. ಆ ಗಾರ್ಡನ್ಗೆ ಬೇಕಾಗಿರುವಂತಹ ನೀರನ್ನ ಆ ಮೂಲಕವೂ ಕೂಡ ಪೂರೈಸಬಹುದು ಅಂತ. ಹೇಗಿದೆ, ಎಲ್ಲೆಲ್ಲಿ ಶಕ್ತಿಯನ್ನ ಎಷ್ಟು ಚಂದಾಗಿ ಉಪಯೋಗಿಸ್ಕೊಳ್ಬಹುದಲ್ವಾ. ಹೌದು, ಈ ಕಡೆ ಮಕ್ಕಳಿಗೆ ಆಟನೂ ಆಯ್ತು, ಆ ಕಡೆ ನೀರು ಆಯ್ತು, ಹೀಗಾಯ್ತು. ಅದಕ್ಕೆ ಹೇಳುದು ಶಿವಣ್ಣ, ಬುದ್ಧಿಯನ್ನ ಬರೀ ಬುದ್ಧಿ ಅಂತ ಹೇಳುವುದಿಲ್ಲ, ಬುದ್ಧಿ ಶಕ್ತಿ ಅಂತ ಹೇಳ್ತಾರೆ. ಕೇವಲ ಬುದ್ಧಿ ಅನ್ನೋದಿಲ್ಲ, ಬುದ್ಧಿ ಶಕ್ತಿ ಅಂತ ಹೇಳಿ. ಹೌದು, ಆದ್ರೆ ಬುದ್ಧಿಯನ್ನ ಉಪಯೋಗಿಸ್ತಾ ಇರಬೇಕು, ಇಲ್ದಿದ್ರೆ ಅದಕ್ಕೂ ಸ್ವಲ್ಪ ಅದು ಮಂದ ಆಗಿ ಹೋಗ್ತದೆ. ನಮ್ಮ ಸುತ್ತಮುತ್ತ ಪೂರ್ತಿಯಾಗಿ ಶಕ್ತಿನೇ ಇರುವುದಲ್ಲ, ಶಕ್ತಿ ಯಾವುದಕ್ಕೂ ಬೇಡ ಹೇಳು, ಎಲ್ಲದಕ್ಕೂ ಬೇಕು ಶಕ್ತಿ. ಈಗ ರೈತರು ಪ್ರತಿ ಸಾರಿ ಹೇಳೋದಿದೆ ಸೋಲಾರ್ ಫೆನ್ಸಿಂಗ್ ಅಂತ ಹೇಳ್ತೀವಿ, ಸೌರ ವಿದ್ಯುತ್ ಅಂತ ಹೇಳಿ. ಕಾಡು ಪ್ರಾಣಿಗಳು ತೋಟಕ್ಕೆ ಬಾರದ ಹಾಗೆ ಮಾಡಬೇಕಿದ್ರೆ ಸೌರ ಬೇಲಿಯನ್ನು ಹಾಕಬೇಕು, ಸೌರ ವಿದ್ಯುತ್ ಬೇಲಿಯನ್ನು ಹಾಕಬೇಕು ಅಂತ ಹೇಳಿ. ಅದರ ಜೊತೆಗೆ ಈಗ ನೀರಾವರಿಗೆ ಪಂಪ್ಸೆಟ್ಗೆ ಹೇಗೂ ವಿದ್ಯುತ್ ಶಕ್ತಿ ಬೇಕೇ ಬೇಕು. ಸೊ ಎಲ್ಲದಕ್ಕೂ ಕೂಡ ಬರಿದಾಗದೇ ಇರುವಂತಹ ಇಂಧನ ಮೂಲ ಅಂದ್ರೆ ಸೌರಶಕ್ತಿ, ಅದನ್ನ ಬಳಕೆ ಮಾಡಿಕೊಂಡು ಮಾಡಿದ್ರೆ ಪ್ರಾರಂಭಿಕವಾಗಿ ಒಂದಷ್ಟು ಖರ್ಚು ಜಾಸ್ತಿ ಅಂತ ಅನಿಸಿದ್ರು ಕೂಡ ರೈತರಿಗೆ ದೂರದೃಷ್ಟಿಯಲ್ಲಿ ಒಳ್ಳೇದಾಗ್ತದೆ ಅಂತ. ಹೀಗಿದೆ. ಆಮೇಲೆ ರೈತರ ದಿನಾಚರಣೆ ತನ್ನ ಬರ್ತಾ ಇದೆ ಅಂತಲ್ಲ. ಹೌದು ಶಮಣ್ಣ, ಡಿಸೆಂಬರ್ 23ಕ್ಕೆ ಏನು ವಿಶೇಷ ರೈತರ ದಿನಾಚರಣೆ? ಅವತ್ತು ನಮ್ಮ 5ನೇ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್ ಅವರು ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನ ರೈತರ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಅವರು ಪ್ರಧಾನಿಯಾಗಿದ್ದಾಗ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನ ಜಾರಿ ತಂದಿದ್ರಂತೆ. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಈ ಜಮೀನ್ದಾರಿ ಪದ್ಧತಿ ಅಂತ ಚಾಲನೆಯಲ್ಲಿತ್ತಂತೆ, ಅದರ ವಿರುದ್ಧ ಹೋರಾಡಿದಂತವರು ಚೌಧರಿ ಚರಣ್ ಸಿಂಗ್ ಅವರು. ಆಮೇಲೆ ಈಗ ಆ ರೈತರ ಒಂದು ಸಹಾಯಕ್ಕಾಗಿ ಅನೇಕ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡಿದಂಥವ್ರು. ಅವರು ಕೇವಲ 6-7 ತಿಂಗಳು ಮಾತ್ರ ಪ್ರಧಾನಮಂತ್ರಿಯಾಗಿ ಇದ್ದಂಥವ್ರು, ಆದರೂ ಕೂಡ ಈ ಕೃಷಿ ಕ್ಷೇತ್ರಕ್ಕೆ ಅವರ ಕೊಡುಗೆಯನ್ನು ನೆನಪಿಸಿಕೊಂಡು ಇಂತಹ ಒಂದು ರೈತ ದಿನಾಚರಣೆ ಅಂತ ಮಾಡ್ತಾರೆ ಅಂತ ಹೇಳಿ. ಇವತ್ತು ನಾವು ನೋಡ್ತಾ ಇದ್ದೀವಿ ರೈತರು ಅಂದ ತಕ್ಷಣ ಅವ್ರ ಬಗ್ಗೆ ಒಂದು ರೀತಿಯ ಗೌರವ ಇದೆ, ಆದರೂ ಕೂಡ ಅವರ ಸಮಸ್ಯೆಗಳಿಗೆ ಕೇಳುವರಿಲ್ಲ ಅಂತ ಹೇಳುವರಿಲ್ಲ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ರೈತಾಪಿ ಕ್ಷೇತ್ರದಲ್ಲಿ ಸಮಸ್ಯೆಗಳ ಜೊತೆಗೆ ಅವನು ದೈಹಿಕವಾಗಿ ದುಡಿಬೇಕು, ಸುಮ್ಮನೆ ಮಾನಸಿಕವಾಗಿ ಅಷ್ಟೇ ಅಲ್ಲ ದೈಹಿಕವಾಗಿ ದುಡಿ. ಅದಕ್ಕಾಗಿ ಅವನಿಗೆ ಸ್ವಲ್ಪ ಕಷ್ಟನೇ ಜೀವನ, ಅದು ರೈತಾಪಿ ಜೀವನ ಸ್ವಲ್ಪ ಸುಲಭ ಆಗುದಿಲ್ಲ, ಕಷ್ಟ. ಅದರಲ್ಲೂ ಈ ಪ್ರಕೃತಿ ಮಳೆ ಅಥವಾ ಇಂಥದ್ದು ಬಂದರೆ ಇನ್ನೂ ತೊಂದರೆ, ಯಾಕಂದರೆ ಬೆಳೆ ಕೈ ಸಿಗುವುದಿಲ್ಲ. ಹೀಗಾಗಿ ರೈತರ ಜೀವನ ಹಿಂದೂ ಕಷ್ಟದಲ್ಲೇ ಇತ್ತು, ಈಗಲೂ ಕಷ್ಟದಲ್ಲಿದೆ. ಏನೋ ಉಳುವಣೆ ಒಡೆಯ ಅಂತ ಒಡೆಯ ಆಗಿದ್ದಾನೆ ಅಷ್ಟೇ, ಆದ್ರೆ ನಿಜ ಜೀವನದಲ್ಲಿ ಬರಿಗೈ ಒಡೆಯ ಆಗಿದ್ದಾನೆ. ರೈತರದ ಏನಂತಂದ್ರೆ ಅವರು ಪ್ರತಿದಿನ ಬಂದು ಆಫೀಸ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಆ ತರದ್ದೇನು ಇರುದಿಲ್ಲ. ಅವ್ರದ್ದು ಕೃಷಿ ಜಮೀನಲ್ಲೇ ಅವ್ರು ಹೋಗಿ ಕೆಲಸ ಮಾಡ್ಬೇಕು, ಕಷ್ಟಪಟ್ಟು ದುಡಿದ್ರೆ ಮಾತ್ರ ಬೆಳೆ ಕೈಗೆ ಬರ್ತದೆ, ಅದು ಬರೆಯುವುದು ಈಗ ಕಷ್ಟ ಆಗಿದೆ. ಅಂದ್ರೆ ಹೆಚ್ಚಾಗಿ ಅವರು ರೈತಾಪಿ ಜೀವನದಲ್ಲಿ ದೈಹಿಕ ಶ್ರಮನೇ ಬಹಳ ಇರ್ತದೆ, ದುಡಿಮೆ ಮಾಡಬೇಕು. ದೈಹಿಕ ಶ್ರಮದ ಜೊತೆಗೆ ಈ ತಲೆಯನ್ನು ಕೂಡ ಸ್ವಲ್ಪ ಉಪಯೋಗಿಸಬೇಕು ಅಂತ ಹೇಳುದು. ಅದಕ್ಕೆ ನಾನು ಈಗ ಒಂದೇ ಬೆಳೆಯನ್ನ ಬೆಳಿಬೇಡಿ, ಬೇರೆ ಬೇರೆ ಬೆಳೆಯನ್ನ ಬೆಳೀರಿ, ಬೇರೆ ಬೇರೆ ಸಮಯದಲ್ಲಿ ನಿಮಗೆ ಆದಾಯ ಬರುವ ಹಾಗೆ ಮಾಡ್ಕೊಳ್ಳಿ ಅಂತ. ಒಂದು ಹಸು ಸಾಕಣೆ ಮಾಡಿದ್ರೆ, ಒಂದೋ ಎರಡು ಹಸುಗಳನ್ನ ಕಟ್ಟಿ ಸಾಕಣೆ ಮಾಡಿದ್ರೆ ಒಂದು ಕಡೆಯಿಂದ ಹಾಲು ಬರ್ತದೆ, ಜೊತೆಗೆ ಅದರಲ್ಲಿ ಸಿಗುವಂತಹ ಸಗಣಿ ಗಂಜಲವನ್ನು ಉಪಯೋಗಿಸಿಕೊಂಡು ನಿಮ್ಮ ತೋಟಕ್ಕೆ ಗೊಬ್ಬರವೂ ಕೂಡ ಆಗ್ತದೆ, ಹಾಗೆಯೇ ಮನೆಯಲ್ಲಿ ಒಂದು ರೀತಿಯ ಖುಷಿ ಇರ್ತದೆ, ಖುಷಿ ಇರ್ತದೆ, ನೆಮ್ಮದಿ ಇರ್ತದೆ. ಅವುಗಳನ್ನು ಹೊರಗಡೆಯಿಂದ ಏನು ಗೊಬ್ಬರಗಳನ್ನ ತರುವ ಅವಶ್ಯಕತೆ ಇರುವುದಿಲ್ಲ, ಹಾಲಿನ ಉಳಿತಾಯನೂ ಆಗತ್ತ, ಖರ್ಚು ಕಡಿಮೆ ಆಗುತ್ತದೆ. ಈ ರೂಪಕನಂತವರು ಚೆನ್ನಾಗಿ ತರಕಾರಿ ಕೃಷಿ ಮಾಡಬಹುದು, ಎರೆ ಗೊಬ್ಬರ ಮಾಡಬಹುದು, ಸಾಧ್ಯತೆಗಳು ತುಂಬಾ ಇವೆ. ಆದ್ರೆ ಶ್ರಮ ಪಡಬೇಕು. ಯಾವ್ದ್ರಲ್ಲಿ ಶ್ರಮ ಇಲ್ಲ ಹೇಳು. ಈಗ ಪೇಟೆಯಲ್ಲಿ ಹೋಗಿ ದುಡಿಯುವಂತವರು ಕೂಡ 8 ಗಂಟೆ 10 ಗಂಟೆ ದುಡಿತಾರೆ. ಅವರು ಆ ಕಚೇರಿಗೆ ಹೋಗಬೇಕಿದ್ರೆ 1 ಗಂಟೆ 2 ತಾಸು 2 ಗಂಟೆ ಬಸ್ಗಳಲ್ಲೋ ಅಥವಾ ವಾಹನದಲ್ಲೋ ಹೋಗ್ಬೇಕು, ಆ ಹೊಗೆಯನ್ನ ಕುಡಿಬೇಕು, ಅದು ಶ್ರಮ ಅಲ್ವಾ? ಅದಕ್ಕೆ ಹೋಲಿಕೆ ಮಾಡಿದ್ರೆ ಕೃಷಿ ಸ್ವಲ್ಪ ಸಂತೃಪ್ತಿಯ ಜೀವನ. ಇಡೀ ದಿವಸ ಕೆಲಸ ಮಾಡಬೇಕು ಅಂತ ಇಲ್ಲ, ಒಂದ್ 2 ಗಂಟೆ 3 ಗಂಟೆ ಅಂದ್ರೆ ಯೋಜನೆಯ ಪ್ರಕಾರ ಕೆಲಸ ಮಾಡಿದ್ರೆ ಸಾಕು. ಅವರದೇ ಜಮೀನಲ್ಲಿ ಅವರಿಗೆ ಬೇಕಾದ ಟೈಮ್ ಅಲ್ಲಿ ಹೋಗಿ ಕೆಲಸವನ್ನ ಮಾಡಬಹುದು. ಆದ್ರೆ ಒಂದ್ ರೀತಿಯಲ್ಲಿ ತ್ರಾಸದಾಯಕ ಆದ್ರೂ ಮಾನಸಿಕವಾಗಿ ಒಂದ್ ರೀತಿ ನೆಮ್ಮದಿ ಜೀವನ, ನೆಮ್ಮದಿ ಜೀವನ ಇರುತ್ತೆ ರೈತಾಭಿ ಜೀವನದಲ್ಲಿ. ಹೌದಾ? ತಾನು ಮಾಡಿದ್ದನ್ನೇ ತಾನು ಇದು ಮಾಡುದು, ಅದು ಬೆಳೆ ಬಂದಾವಾಗ ಅವನಿಗೆ ಒಂದ್ ರೀತಿ ಸಂತೋಷ ಆಗ್ತದೆ. ಗದ್ದೆನೋ ತೋಟನೋ ಇನ್ಯಾವುದೋ ಬೆಳೆದ ಬೆಳೆ ನೋಡಿದಾವಾಗ, ಬೆಳೆ ಬಂದಾವಾಗ, ಅದು ಕೈ ಸಿಗ್ದಾವಾಗ ಒಂದ್ ರೀತಿ, ಬಾಕಿ ಎಲ್ಲ ಇದು ನೋಡಿದ್ರೆ ಒಂದ್ ರೀತಿ ರೈತಾಭಿ ಜೀವನ, ಕೃಷಿ ಜೀವನ, ನೆಮ್ಮದಿ ಜೀವನ. ಅವೇನು ಕಷ್ಟ ಪಡ್ಲಿ ಅಥವಾ ಅರೆ ಹೊಟ್ಟೆಯಲ್ಲಿ ಇರ್ಲಿ, ಒಟ್ಟು ಮಾನಸಿಕವಾಗಿ ನೆಮ್ಮದಿಯಲ್ಲಿ ಇರ್ತಾನೆ ಅನ್ನೋದು ನನಗೊಂದು ಅನಿಸ್ತದೆ. ಹೌದಲ್ಲ? ವಿಜ್ಞಾನದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಯಾವುದೇ ವಸ್ತುವನ್ನ ಶೂನ್ಯದಿಂದ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಆಗುದಿಲ್ಲ ಅಂತ. ಪ್ರತಿಯೊಂದಕ್ಕೂ ಕೂಡ ಒಂದು ಕಚ್ಚಾ ವಸ್ತುಗಳಂತೂ ಬೇಕಾಗುತ್ತೆ. ಹಾಗಾಗಿ ಎಲ್ಲ ನಾವು ಕಾರ್ಖಾನೆಗಳು ಮತ್ತೊಂದಂತಲ್ಲಿ ಹೇಳ್ತೀವಲ್ಲ, ಅದಕ್ಕೆ ಹೆಚ್ಚಿನದಕ್ಕೂ ಕೂಡ ಕೃಷಿ ಮೂಲದಿಂದ ಬರುವಂತಹ ಒಂದು ವಸ್ತುಗಳೇ ಕಚ್ಚಾ ವಸ್ತುವಾಗಿರ್ತದೆ, ಮೂಲವಾಗಿರ್ತದೆ. ನಾವು ಇವತ್ತು ಹತ್ತಿ ಬಟ್ಟೆನೋ ಹಾಕೊಂಡಿರ್ತೀವಿ, ಬಹಳ ಖುಷಿ ಪಡ್ತೀವಿ. ಈ ಹತ್ತಿ ಬರುವುದಿಲ್ಲಿಂದ ಹತ್ತಿ ಬೆಳೆಯನ್ನು ಬೆಳೆದವರಿಗೆ ಮಾತ್ರ ಗೊತ್ತಾಗುತ್ತೆ. ರೂಪಕ, ಈಗ ರೈತರ ದಿನಾಚರಣೆಯನ್ನು ಮಾಡುವುದಾಯ್ತು, ಆದ್ರೆ ನಾವು ಖರೀದಿ ಮಾಡುವಾಗ್ಲೂ ಕೂಡ ಈ ಸಂತೆಗೆಲ್ಲ ಹೋಗ್ತೀವಲ್ಲ, ಸಂತೆಗೆ ಯಾರು ನೇರವಾಗಿ ರೈತರು ಬೆಳೆದು ತಕೊಂಡ್ಬಂದು ಮಾರಾಟ ಮಾಡ್ತಾರೋ ಅವ್ರ ಕೈಯಿಂದ ನಾವು ಖರೀದಿ ಮಾಡಿದ್ರೆ ಅವರಿಗೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಾಗ ಆಗ್ತದೆ ಅಂತ ನನಗೆ ಅನಿಸ್ತದೆ ಅಲ್ವಾ? ಯಾರೋ ವ್ಯಾಪಾರಿಗಳಿಗೆ ಹೋಗಿ ಲಾಭ ಮಾಡಿ ಕೊಡೋದ್ರ ಬದಲಿಗೆ ದಲ್ಲಾಳಿಗಳಿಗೆ ಹೌದು ಲಾಭ ಮಾಡಿಕೊಟ್ಟಂಗ ಅವ್ರ ಹತ್ರನೇ ಹೋಗ್ಬೋದು, ಅವರಿಗೊಂದು ಜಾಸ್ತಿ ಬೆಲೆನೂ ಸಿಕ್ಕಾಗತ್ತೆ, ಒಂದವರಿಗೆ ಪ್ರೋತ್ಸಾಹ ಕೊಟ್ಟಂಗ ಆಗುತ್ತೆ. ಸ್ವರೂಪಕ್ಕೆ ಈಗ ಮಾತಾಡಿದ್ದು ಸಾಕಾಯ್ತು, ಈಗ ಏನ್ ತಗೊಳಿವ ಶಿವಣ್ಣ? ನಿಮ್ಮೂರಿಂದ ಬರ್ಬೇಕಿದ್ರೆ ಏನ್ ತಗೋಬಂದ್ರಿ? ಅವರು ಬಾಳೆಕಾಯಿ ಚಿಪ್ಸ್ ಹುಷಾರಿ ಅವ್ರು ಈ ಸಲ ಬಾಳೆಕಾಯಿ ಚಿಪ್ಸ್ ತಂದಿದ್ದೀರಾ ಹೇಗೆ? ಇಲ್ಲ, ಬಾಳೆಕಾಯಿ ಚಿಪ್ಸ್ ಇಲ್ಲ, ಬಾಳೆಹಣ್ಣು ತಂದಿದ್ದೆ. ಅದು ದಾರಿಯಲ್ಲ ತಿಂದು ಖಾಲಿ ಆಗೋಯ್ತು. ಅಲ್ಲ, ಸಿದ್ದಾಪುರಕ್ಕೆ ಹೋಗ್ಲಿಕ್ಕೆ 3 ತಾಸು ಬೇಕು, ಹಾಗೆ ತಿಂದು ಖಾಲಿ ಮಾಡ್ಬಿಟ್ರೆ ಅನ್ಸ್ತದೆ ಅಲ್ಲ. ಸರಿ, ಈಗ ಆಗಿದ್ರೆ ಟೀ ಮಾಡ್ತೇನೆ, ಟೀ ಕುಡಿದು ಹೋಗೋಣ ಅಂತ ನಡೀರ. ಸರಿ, ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಶಿವಾನಂದ್ ನಾಯ್ಕ್ ಹಾಗೂ ರೂಪಾಗೌಡ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು

ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ 9 ದಿನ ನೃತ್ಯ ಮಾಡಿ ಹಾಡುವ ಹಾಡು. ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಸರಿಸೋನೇರು ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಂಬಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಇನ್ನು ಮುಂದೆ ಅರ್ಚನಾ ಎ ಹೆಗಡೆ ಜೋಡಗುಂದ ಇವರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಕಂಡೆ ನಿಂದು ನಿನ್ನ ಮೂರ್ತಿ ಮಂಗಳಮಯ ದಿವ್ಯ ಕಾಂತಿ, ಕಂಡೆ ನಿಂದು ನಿನ್ನ ಮೂರ್ತಿ ಮಂಗಳಮಯ ದಿವ್ಯ ಕಾಂತಿ, ದೇವ ಕುಂಜರ ವಂದನ ಚಂದ್ರಚೂಡನಂದನ ಇಂದು ಗೈ